ಮಾಡಲಾಗುವುದು ಎಂದು ಶಾಸಕ ಪಿ ರವಿಕುಮಾರ್ ಮಂಡ್ಯದಲ್ಲಿಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ ಮತ್ತು ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಪಠ್ಯ ಪರಿಷ್ಕರಣೆ, ಎಪಿಎಂಸಿ ಕಾಯ್ದೆ ರದ್ದತಿಗೆ ರಾಜ್ಯ ಸಚಿವ ಸಂಪುಟ ನಿರ್ಧಾರ. ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ನೀಡಲು ಇತರೆ ರಾಜ್ಯಗಳೊಂದಿಗೆ ಮಾತುಕತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ, ಇನ್ನೂ 4-5 ದಿನ ವಿಳಂಬ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಇಟಿ ಪರೀಕ್ಷೆ ಫಲಿತಾಂಶ ಪ್ರಕಟ, ಎಂದಿನಂತೆ ವಿದ್ಯಾರ್ಥಿನಿಯರೇ ಮೇಲುಗೈ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ದೇವದುರ್ಗ ತಾಲೂಕಿನ ಅಮರಾಪುರ ಗ್ರಾಮದ ಚಂದ್ರಶೇಖರ್ ಅವರ ಸಮಗ್ರ ಬೇಸಾಯದ ಅನುಭವಗಳನ್ನು, ಹಾಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ಇನ್ನು ಕೊನೆಯಲ್ಲಿ ಪೇಟೆ ದಾಣಿಯನ್ನು. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರ ಈಗ ಕೇಳೋಣ. ದೇವದುರ್ಗ ತಾಲೂಕಿನ ಅಮರಾಪುರ ಗ್ರಾಮದ ಚಂದ್ರಶೇಖರ್ ಅವರ ಸಮಗ್ರ ಬೇಸಾಯದ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ದೇವದುರ್ಗ ತಾಲೂಕಿನ ಅಮರಾಪುರ ಗ್ರಾಮದ ಚಂದ್ರಶೇಖರ್ ಅವರು. ಇವರು ಯುವ ರೈತರು. ಮೆಣಸಿನಕಾಯಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಜೊತೆಗೇ ವಿವಿಧ ಹಣ್ಣಿನ ಬೆಳೆಗಳನ್ನು, ಅರಣ್ಯ ಕೃಷಿಯನ್ನು ಇವರು ತಮ್ಮ ಹೊಲದಲ್ಲಿ ಮಾಡಿದ್ದಾರೆ. ಸಾವಯವ ಭತ್ತವನ್ನು ಕೂಡ ಅವರು ಇತ್ತೀಚೆಗೆ ಬೆಳೀತಿದ್ದಾರೆ. ಬದುಗಳು ಸುತ್ತಲೂ ಹೆಬ್ಬೇವು, ಕರಿಬೇವು, ಲಿಂಬೆ, ಸೀತಾಫಲ, ಮಾವು ಜೊತೆಗೆ ಬಾಳೆಹಣ್ಣಿನ ಗಿಡಗಳನ್ನು ಕಬ್ಬಿನ ಗಿಡಗಳನ್ನು ಕೂಡ ಇವರು ಬೆಳೆದಿದ್ದಾರೆ. ಒಟ್ಟಿನಲ್ಲಿ ಇವರು ಒಂದು ಸಮಗ್ರ ಬೇಸಾಯ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ಚಂದ್ರಶೇಖರ್ ಅವರೇ, ಈಗ ತಮ್ಮದು ಪಿತ್ರಾರ್ಜಿತ ಆಸ್ತಿ ಎಷ್ಟ್ರಿ? ಸರ್, ನಮ್ಮದು ಪಿತ್ರಾರ್ಜಿತ ಆಸ್ತಿ 20 ಎಕರೆ ಸರ್. ಆ 20 ಎಕರೆಯಲ್ಲಿ ನಾವು ಸಾಂಪ್ರದಾಯಿಕವಾಗಿ ಹತ್ತಿ, ಮೆಣಸಿನಕಾಯಿ, ಮೊದಲೆಲ್ಲ ನೀರಾವರಿ ಬರೋದಕ್ಕಿಂತ ಮುಂಚೆ ಬರೀ ಹತ್ತಿ, ಜೋಳ ಹಾಕ್ತಿದ್ವಿ ರೀ. ಈಗ ನೀರಾವರಿ ಬಂದಮೇಲೆ ಭತ್ತ, ಮೆಣಸಿನಕಾಯಿ, ಹತ್ತಿ ಮಾಡಕತ್ತಿದ್ವಿ ರೀ. ಇದೆಲ್ಲ ಮಾಡ್ಕೊಂಡು ಕುಂದ್ರು ಎಲ್ಲೋ ಒಂದು ಕಡೆ ನಮ್ಗೆ ಬೇಜಾರಾಯ್ತು, ಇವ ರೈತರಾಗಿ ಏನಾರು ಒಂದು ಮಾಡ್ಬೇಕಲ್ಲ, ಹೊಸದು ಪ್ರಕೃತಿಗೆ ಏನಾರು ಕೊಡೋಣ ಅಂತ ಅನ್ನೋ ಉದ್ದೇಶದಿಂದ ಒಂದು 2 ಎಕರೆದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿದ್ದೀನಿ ರೀ. ಕೃಷಿ ಪದ್ಧತಿಯಲ್ಲಿ ಬದುಕೆಲ್ಲ ಸಾಗವಾನಿ, ಎಬ್ಬೇವು, ತೆಂಗು, ಸಪೋಟ ಈ ಥರ ಹಾಕಿದ್ದೀನಿ ರೀ. ಒಳಗೆಲ್ಲ ನಿಂಬೆ ಗಿಡಗಳು ಹಾಕಿದ್ದೀನಿ. ಮತ್ತು ಎಲ್ಲ ನನಗೆ ಮನೆಗೆ ಏನು ದಿನನಿತ್ಯ ತಿನ್ನತಕ್ಕಂಥ ಹಣ್ಣುಗಳೇನು ಬೇಕಲ್ರಿ, ಯಾವುದು ಹೊರಗಿನಿಂದ ತರಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಹಣ್ಣಿನ ಗಿಡಗಳು 5-10 ಹಾಕಿದ್ದೀನಿ ರೀ. ಬದುವಿನೆಲ್ಲ ಆಯಿತು, ನಡಬರ್ಕಾಯ್ತು. ಆ ಹಣ್ಣಿಗೆ ಏನೋ ಒಂದು ಕೆಮಿಕಲ್ ಹೊಡೆಯಲ್ರಿ ನಾನು. ಆಕಳದ ಗೋಮೂತ್ರ, ಜೀವಾಮೃತ, ಗೋಕೃಪಾಮೃತ ಇಂಥದನ್ನು ಯೂಸ್ ಮಾಡ್ಕೇಸಿ ಅದಕ್ಕೆಲ್ಲ ಹಾಕೇಸಿ ಅದರಿಂದ ಬರತಕ್ಕಂಥ ಹಣ್ಣು ಟೇಸ್ಟ್ ಇದೆ ರೀ. ನನ್ನ ಮಕ್ಕಳಿಗೆ ಕೊಡ್ತೀನಿ, ನಾನು ತಿಂತೀನಿ, ಹೆಚ್ಚಿಗೆ ಆದ್ರನ್ನ ಅಕ್ಕಪಕ್ಕದ ಇರೋರಿಗೆ ಹಂಚುತ್ತೀನಿ. ಅದೇ ಒಂದು ಸಂತೋಷ. ನಂತರ ಇನ್ನು ಉಳಿದ ರೈತರು ಮಾಡ್ಬೇಕನ್ನೋದು ನಂದು ಒಂದು ಉದ್ದೇಶ ಸರ್. ಈಗ 20 ಎಕರೆ ಭೂಮಿಯಲ್ಲಿ ತಾವು ಮೆಣಸಿನಕಾಯಿ, ಭತ್ತ ಜೊತೆಗೆ ಇತರ ಬೆಳೆಗಳನ್ನು ಕೂಡ ತಾವು ಬೆಳಿತೀರ ಅಂತ ಹೇಳಿದ್ರಿ. ಈ 20 ಎಕರೆ ಭೂಮಿಯಲ್ಲಿ ಯಾವ ಯಾವ ಬೆಳೆಗಳನ್ನ ಹೇಗೆ ನೀವು ಭಾಗವನ್ನ ಮಾಡ್ಕೊಂಡ್ರಿ? 20 ಎಕರೆ ಜಮೀನಿನಲ್ಲಿ 10 ಎಕರೆ ಭತ್ತ ಬೆಳಿತಿದ್ವಿ ಸರ್, ಇನ್ನು 4 ಎಕರೆ ಮೆಣಸಿನಕಾಯಿ, 4 ಎಕರೆ ಹತ್ತಿ ಬೆಳಿತಿದ್ವಿ. ಇದು 2 ಎಕರೆಗೆ ಈ ತರ ಇದು ಮಾಡ್ಕೊಂಡ್ವಿ. ಅಂದ್ರೆ ಹತ್ತಿ ಮಾಡಿದ್ದು ನೆಕ್ಸ್ಟ್ ವರ್ಷ ಮೆಣಸಿನಕಾಯಿ ಹಾಕ್ತಿವಿ, ಮೆಣಸಿನಕಾಯಿ ಮಾಡಿದ್ದು ಹತ್ತಿ ಹಾಕ್ತಿವಿ. ಹೋದ ವರ್ಷ ಒಂದು ಸ್ವಲ್ಪ ತೊಗರಿನೂ ಹಾಕಿದ್ದೀವಿ ರೀ. ಆ ಥರ ಒಂದು ವರ್ಷ ಅದು, ಒಂದು ವರ್ಷ ಇದು. ಭತ್ತ ಬೆಳೀತಕ್ಕಂಥದ್ದೇನು, ಭತ್ತನ ಬೆಳಿತಿದ್ದೀವಿ ರೀ. ಅದನ್ನೇ ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಈಗ ನಾಳೆ ಮಳೆಗಾಲ ಜೂನು ಇದಂದು ಸ್ವಲ್ಪ ಹಸಿರೆಲ್ಲ ಗೊಬ್ಬರ ಮಾಡ್ಕೋಬೇಕಂತಿದ್ದೀರಿ. ಸೆಣಬು ಆಗಿರ್ಬೋದು, ಡೈಂಚಿ ಆಗಿರ್ಬೋದು, ಅಂಥವಟನ್ನೆಲ್ಲ ಸ್ವಲ್ಪ ಉಗ್ಗಿ 40-45 ದಿನದಿಂದ 60 ದಿನದೊಳಗೆ ರೂಟ್ರಿ ಹೊಡಿಸಿದ್ರೆ ಸಾರಜನಕ ಸಿಗುತ್ತೆ ಭೂಮಿಗೆ. ಆ ಥರ ಮಾಡ್ಕೋಬೇಕನ್ನೋ ಉದ್ದೇಶದಲ್ಲಿ ಇದ್ದೀವಿ ಸರ್. ಈಗ ತಾವು ಹೇಳಿದ್ರಿ ಈಗ ನಾವು ಸ್ವಲ್ಪ ಸಾವಯವದಲ್ಲಿ ಭತ್ತವನ್ನು ಕೂಡ ಬೆಳಿತೀವಿ ಅಂತ ಹೇಳ್ಬಿಟ್ಟು, ಸಾವಯವ ಪದ್ಧತಿಯಲ್ಲಿ ಭತ್ತವನ್ನು 8 ಎಕರೆ ಬೆಳಿತೀರಿ? 8 ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದ್ರಿ? ಕಳೆದ 3 ವರ್ಷದಿಂದ ಮಾಡ್ತಾ ಇದೀವಿ ಸರ್. ನಾವು 3 ವರ್ಷದ ಕೆಳಗೆ ಫಸ್ಟ್ ಹಚ್ಚಿದಾಗ ಬರೀ 8 ಚೀಲ ಆಯ್ತು ಸರ್. ಒಂದೇ ಎಕರೆಗೆ ಒಂದು 5 ಗುಂಟೆ ಹಂಗೆ ಕಮ್ಮಿ ಇರ್ಬೋದು, 30-35 ಗುಂಟೆ ಇದೆ. ಬರೀ 8-10 ಚೀಲ ಆಯ್ತು ರೀ. ಇದು ಏನಪ್ಪ ಈ ಥರ ಕಡಿಮೆ ಆಯ್ತಲ್ಲ ಅಂತಂದ್ರು. ನಮಗೆ ಒಂದು ಎಲ್ಲೋ ಕಡೆ ಪ್ರೇರಣೆ ಇತ್ತು, ಕಾಡಸಿದ್ದೇಶ್ವರ ಸ್ವಾಮೀಜಿ ಮಠಕ್ಕೆ ಹೋಗಿ ಬಂದಿದ್ದ, ನೋಡ್ಬೇಕು ನಾವೇನಾರು ಕೆಮಿಕಲ್ ಬಿಟ್ಟು ಮಾಡ್ಕೊಂಡು ತಿನ್ಬೇಕನ್ನೋ ಉದ್ದೇಶಕ್ಕೆ ಎಷ್ಟಾರ ಆಗಲಿ ನನ್ನ ಮಕ್ಕಳಿಗೋಸ್ಕರನ ತೆಗೆದಿಡೋಣ 1 ಎಕರೆ ಭೂಮಿನ ನನ್ನ ಕುಟುಂಬಕ್ಕೋಸ್ಕರ ಅಂತೇಳಿ ಅದಕ್ಕೆ ಯಾವುದು ಕೆಮಿಕಲ್ ಆಗ್ಲಾರ್ದಂಗೆ ಮಾಡಿದೆ ಸರ್. ಫಸ್ಟ್ ವರ್ಷ 8 ಚೀಲ ಆಯ್ತು ರೀ. ಒಂದು ಎಕರೆಗೆ 8 ಚೀಲ ಆಯ್ತು ರೀ. ಆದ್ರೂ ಪರವಾಗಿಲ್ಲ ಅಂತಂದು ಅದಷ್ಟು ಮನೆಗೆ ಜಿನ್ ಮಾಡಿಸ್ಕೊಂಡು ಊಟ ಮಾಡಿದ್ವಿ ರೀ. ಮತ್ತೆ ಕುರಿ ತರವಿ ನಮ್ಮದು ದನಗಳಿದಾವ್ರಿ, 6 ದನಕರುಗಳು. ಅದ್ರ ಗೊಬ್ಬರನ ಗೋಮೂತ್ರ ಎಲ್ಲ ಹಾಕಿ ಮತ್ತೆ ಬೇಸಿಗೆ ಕುರಿ ತರವಿ ಹಸಿರೆಲ್ಲ ಗೊಬ್ಬರ ಈ ಥರ ಮಾಡಿದ್ರಲ್ಲಿದ್ದ. ಈಗ ಅದೇ ಥರ 2 ವರ್ಷ ಮಾಡೀನಿ ರೀ. ಈ ವರ್ಷ 20 ಚೀಲ ಆಗಿದ್ರಿ ಬಂದ ಭತ್ತ. ಅದು 20 ಚೀಲ ಈಗ ನನಗೆ ಮನೆಗೆ ಹೋಗೋದು 8 ಚೀಲ, ಉಳಿದದ್ದು ಇನ್ನು 10-12 ಚೀಲ ಹಂಗೆ ಮಿಕ್ಕಕತ್ತೈತೆ. ಅದನ್ನ ನಾನು ಮನೆಗೆ ಏನಂತಾರ, ನಾವು ಊಟ ಮಾಡೋಷ್ಟು ಆದಲ್ಲಿ ಸಾಕಪ್ಪ ಮತ್ತೆ ಯಾಕೆ ಮಾಡ್ತೀವಿ, ಗೊಬ್ಬರ ಹಾಕೋಂತಾರೆ. ಆ ಥರ ಮಾಡಬಾರ್ದ್ರೆ ಸಾವಯವ ಕೃಷಿ ಆಗಲ್ಲ. ಒಂದು ಸಲ ಭೂಮಿ ಫಲವತ್ತತೆ ಆಗಿ ಸಾವಯವಕ್ಕೆ ಹೊಂದಿಕೊಂಡದ, ಅದ್ರ ಮತ್ತೆ ಗೊಬ್ಬರ ಹಾಕಿ ಕೆಮಿಕಲ್ ಹಾಕಿ ಹಾಳು ಮಾಡೋದು ಬೇಡ. ನಮ್ಗೆ ಆದಷ್ಟು ಊಟ ಮಾಡೋಮು. ಇನ್ನು ಹೆಚ್ಚಿಗೆ ಆದದ್ದು ನಮ್ಮ ಅಕ್ಕಪಕ್ಕ ಬೆಳೆದಿರೋಂಥ ಕೇಳಿದಂಥರ ರೈತರಿಗಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಯಾರ ಕೇಳ್ತಾ ಇರ್ತಾರೆ ಈ ಥರ ಮಾಡ್ತಲ್ಲ ನೀವು ಸಾವಯವದಾಗ ನಮಗೊಂದು ಸ್ವಲ್ಪ ಅಕ್ಕಿ ಕೊಡಂತೇಳಿ. ಅಕ್ಕಿನೇ ನಾವು ಬದಲರಿಗೆ ಹಂಚ್ಬೇಕನ್ನೋ ಉದ್ದೇಶಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಸರ್. ಯೂನಿವರ್ಸಿಟಿಯಲ್ಲಿ ಸರ್ನ ಕೇಳಿದ್ವಿ ಪ್ಯಾಕಿಂಗ್ ಮಾಡೋ ವ್ಯವಸ್ಥೆ ಹೆಂಗೆ ಸರ್ ಅಂತೇಳಿ. ಅವ್ರು ಮಾಡಿಕೊಡೋಣಪ್ಪ 2 ಕೆಜಿ 5 ಕೆಜಿ ಪ್ಯಾಕಿಂಗ್ ಮಾಡೋಣ ಅಂತೇಳಿದಾರ್ರಿ. ಅವ್ರದ್ದು ಅವ್ರ ಮುಖಾಂತರ ಮಾಡಿಸ್ಕೇಸಿ ನಾವು ಮಾರಬೇಕಂತ ಮಾಡಿದ್ದೀನಿ ಸರ್, ಹೆಚ್ಚಿಗೆ ಅದು ಅಕ್ಕಿ ಭತ್ತವನ್ನು. ಪ್ರಾರಂಭದಲ್ಲಿ ನೀವು ಇನ್ನು ಯಾವುದೇ ಒಂದು ರಾಸಾಯನಿಕ ಇಲ್ಲದೆ ಸಿಂಪರಣೆ ಇಲ್ಲದೆ ನಿಮ್ಮ ಪದ್ಧತಿಯಲ್ಲಿ ಸಾವಯವ ಪದ್ಧತಿಯಲ್ಲಿ 8 ಚೀಲ ಬಂದದ್ದು, ನಿಮಗೆ ನಿರಾಶೆ ಆಗಲಿಲ್ವಾ? ನಿರಾಶೆ ಏನು ಅನ್ಕೊಂಡಿರಲಿಲ್ಲ ಸರ್. ನಾನು ಫಸ್ಟಿಗೆ ಅಷ್ಟು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೀ. ಬಂದಷ್ಟು ಬರಲಿ ಕಡಿಮೆ ಆಗುತ್ತಂತ ಗೊತ್ತಿತ್ತು ಸರ್. ನಿಧಾನಕ್ಕೊಂದು ಈಗ ಏಕ್ದಮ್ ಹೊಲಗಳು ಹೆಂಗಾಗಿದಾವೆ ಅಂದರೆ ಒಬ್ಬ ಕುಡಿಯೋ ಮನುಷ್ಯನ ಬಿಡಿಸ್ಬಿಟ್ರೆ ಒಂದೇ ಸರ್ತಿಗೆ ಬಿಡಲ್ಲ ಸರ್. ಅತ್ತ ಆ ಥರ ಸ್ಥಿತಿಗಳು ಹೊಲಕ್ಕೆ ಆಗಿಬಿಟ್ಟವ್ರಿ. 8 ಚೀಲ 10 ಚೀಲ ಗೊಬ್ಬರ ಹಾಕಿ ಆ ಥರ ಮಾಡಿಬಿಟ್ಟಿದ್ದೀವಿ ನಾವು. ಏಕ್ ಮುಸ್ದು ಬಿಡೋಣ, ಅದು ಕಡಿಮೆ ಆಗುತ್ತಂತ ಗೊತ್ತಿತ್ತು ರೀ. ಆದರೆ ಆಗಲಿ ನನಗೆ 2-3 ವರ್ಷಕ್ಕೆ ಹೊಲ ಫಲವತ್ತಾಗುತ್ತಂತ ಗೊತ್ತಿತ್ತು. ಆ ಉದ್ದೇಶ ಇಟ್ಕೊಂಡೆ ನಾನು 8 ಚೀಲನೇ ತೊಗೊಂಡೇನಿ ರೀ. ನೆಕ್ಸ್ಟ್ ವರ್ಷ ಹಂಗೆ ಮಾಡ್ಕೊಂತ ಹೋಗೋದ್ರಲ್ಲಿದ್ದು ಈಗ 3 ವರ್ಷ ಆಯ್ತು ರೀ, ಚೆನ್ನಾಗಿ ಬರಕತ್ತೆ ಸರ್ ಬೆಳೆ. ಇನ್ನು ಯಾವುದೇ ರಾಸಾಯನಿಕ ಹಾಕಲಿಲ್ಲ ತಾವು, ಎಲ್ಲ ದನದ ಗೊಬ್ಬರ, ತಿಪ್ಪೆ ಗೊಬ್ಬರ ಸಾವಯವ ಪದ್ಧತಿಯಲ್ಲಿ ಹೇಗೆ ಮಾಡಿದ್ರಿ? ಸಾವಯವ ಪದ್ಧತಿಯಲ್ಲಿ ಅಂದ್ರೆ ಸರ್, ಮೊದಲು ಟಿಲ್ಲರ್ ಗಿಲ್ಲರ್ ಹೊಡ್ಕೊಂಡು ಸ್ವಲ್ಪ ಸೊಸೈಟಿಯಲ್ಲಿಂದ ಸಿಗತಕ್ಕಂಥ ಹಸಿರೆಲ್ಲ ಬೀಜವನ್ನು ಉಗ್ಗಿ ಅದೊಂದು 30 ದಿನ ಆಗೋಣ ರೂಟ್ರಿ ಹೊಡೆದು ನಮ್ದು ಆಟದಕ್ಕೆ ಮುಂಚೆಗೆ ದನದ ಗೊಬ್ಬರ ಇರ್ತಲ್ರಿ ಅದನ್ನ ಹಾಕಿ ಎಲ್ಲ ಭೂಮಿ ಸಿದ್ಧತೆ ಮಾಡಿಕೊಂಡು ಅದಾದ ನಂತರ ಮತ್ತೆ ಹೊಲದಲ್ಲಿ ಒಂದು ಟ್ಯಾಂಕ್ ಮಾಡಿದ್ದೀನಿ ರೀ ನಾನು. ಆ ಟ್ಯಾಂಕ್ ವಿಶೇಷತೆ ಏನಂದರೆ ಒಂದು 10 ಕೆಜಿ ಸಗಣಿ, 10 ಲೀಟ್ರ್ ಗೋಮೂತ್ರ, ಮತ್ತು ಕಡಲೆ ಹಿಟ್ಟು, ಬೆಲ್ಲ ಇದೆಲ್ಲ ಹಾಕಿ ಜೀವಾಮೃತ ಅಂತೇಳಿ ಮಾಡ್ತೀನಿ ರೀ. ಆ ಜೀವಾಮೃತನ 8 ದಿನದಲ್ಲಿ ತಿರುಗಿಸ್ಕೊಂತಿದ್ದು 8 ದಿನ ಆದಮೇಲೆ ಕಾಲು ನೀರು ಬಿಡೋವಾಗ ಅದ್ರದ್ದು ಒಂದು ಟ್ಯಾಬ್ ಮಾಡ್ಕೇಸಿ ಅದ್ರ ಮುಖಾಂತರ ಹರಿ ಬಿಡ್ತಾ ಇದ್ದೀನಿ ರೀ. ಒಂದ್ಸಲ ಅದು ಬಿಟ್ಟರೆ ಜೀವಾಮೃತ ಬಿಟ್ಟರೆ ಒಂದ್ಸಲ ಗೋಕುಪ ಅಂಬತ್ ಅಂತ ಬಿಡ್ತೀವಿ. ಅದಲ್ಲದೆ ಮತ್ತೆ ಹಂಗೇನಾರು ಕೀಟ ಮತ್ತು ರೋಗ ಬಂತಂತಂದರೆ ಬೇವಿನ ಎಣ್ಣೆ ಸರ್, ಬೇವಿನ ಎಣ್ಣೆ ಮತ್ತು ನಮ್ಮ ದೇಶ ಆಕಳ ಇದ್ದಾವ್ರಿ ನಮ್ಮ ಮನೆಯಲ್ಲಿ, ಆ ಆಕಳದ ಮಜ್ಜಿಗೆ ಒಂದು ಏನು ವೇಸ್ಟ್ ಮಾಡಲ್ರಿ, ಒಂದು ಮಣ್ಣಿನ ಮಡಿಕೆದಲ್ಲಿ ತೆಗೆದಿಡ್ತೀವಿ, ಶೇಖರಣೆ ಮಾಡ್ತೀವಿ. ಹುಳಿ ಮಜ್ಜಿಗೆ 45-50 ದಿನ 2 ತಿಂಗಳದಾದಾಗ ಫುಲ್ಲು ಹುಳಿ ವಾಸನೆ ಬರುತ್ತೆ ಕೆಟ್ಟು. ಆ ಮಳೆ ಮಜ್ಜಿಗೆಯನ್ನು ನಾನು ಶಿಲೀಂದ್ರನಾಶಕವಾಗಿ ಯೂಸ್ ಮಾಡ್ಕೊತೀನಿ ರೀ. ಬೆಂಕಿ ರೋಗ ಅಂಥದ್ದು ಏನಾದ್ರು ಕಾಣಿಸ್ತಂತಂದರೆ ಮಜ್ಜಿಗೆ ಮತ್ತು ಗೋಮೂತ್ರ, ಬೇವಿನ ಎಣ್ಣೆ ಇಂಥದ್ದು ಹಾಕಿ ಸ್ಪ್ರೇ ಮಾಡ್ಕೊತೀನಿ ರೀ. ಕೀಟ ಮತ್ತು ರೋಗ 2 ಹತೋಟಿಗೆ ಬರುತ್ತೆ ಸರ್. ಅಂತಂದ್ರೆ ಈಗ ಮಣ್ಣಿನ ಫಲವತ್ತತೆ ಹೆಚ್ಚಾಗಿದೆ, ಜೊತೆಗೆ ಸಿಂಪರಣೆ ವಿಧಾನಗಳು ಕೂಡ ಖರ್ಚು ಕಡಿಮೆ ಆಗಿದೆ. ಈ ರೀತಿಯಾಗಿ ಇಳುವರಿ ಪ್ರಮಾಣ ಕಡಿಮೆ ಆಗಿದ್ರು ಕೂಡ ಈ ಉತ್ಪಾದನೆ ಖರ್ಚು ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಸರ್. ಈಗ ಯಾಕಂತಂದ್ರೆ ನಾನು ಹೊರಗಿನಿಂದ ತಂದಾಕಂತದ್ದು ಏನಿಲ್ಲರಿ. ಈಗ ಬೀಜ ಔಟನೆ ತೆಗೆದು ಇಟ್ಕೊಂತೀವಿ ಸರ್. ಮತ್ತೆ ಗೊಬ್ಬರ ಅಂತರಕ್ಕೂ ಹೊರಗಡೆಯಿಂದ ತರಲ್ಲ. ನಮ್ಮ ದನದ ಗೊಬ್ಬರ ಆಯ್ತು, ಏನೋ ಈಗ ಬೇಸಿಗೆಗೆ ಬಂದಲ್ಲಿ ಕುರಿಯವ್ರಿಗೆ ಕೊಟ್ಟರೆ ಒಂದು 500 ರೂಪಾಯಿ ಕುರಿಯವ್ರಿಗೆ ಕೊಡ್ತೀವ್ರಿ. ಅವ್ರ ಹೊಲದಾಗ ನಿಂದಿರ್ಸ್ಬೇಕನ್ನೋ ಉದ್ದೇಶಕ್ಕೆ ಒಂದಿನಕ್ಕೆ 500-1,000 ರೂಪಾಯಿ ಕೊಟ್ಟು ಒಂದು 2-3 ದಿನ ನಿಂದಿರ್ಸಿದ್ರೆ 1 ಎಕರೆ ಹೊಲ ಹೋಗುತ್ತೀರಿ. 1,000-1,500 ರೂಪಾಯಿ ಗೊಬ್ಬರ, ನಮ್ಮ ದನಕರ ಗೊಬ್ಬರ ಇರ್ತದೆ, ಹಸರೆಲೆ ಗೊಬ್ಬರ ಇರ್ತದೆ, ರಾಸಾಯನಿಕ ಗೊಬ್ಬರ ಔಷಧಿ ತರಂಥದ್ದು ಅಲ್ಲೇ ಖರ್ಚು ಮಿಕ್ತದ್ರಿ. ಉಳಿದದ್ದೆಲ್ಲ ಬರುತ್ತೆ. ಇದು ನಾಟಿ ಮಾಡೋದಾಯ್ತು, ಈ ಕಡೆ ಟ್ಯಾಕ್ಟ್ರಲ್ಲಿ ಇದು ಮಾಡೋದು, ಕಟಿಂಗ್ ಮಾಡೋದು, ಈ ಥರ ಬರುತ್ತೆ ರೀ. ಇದು ಕಳೆದು ಒಂದು ಸ್ವಲ್ಪ ಖರ್ಚು ಸಾವಯವ ಕೃಷಿಯಲ್ಲಿ ಹೆಚ್ಚು ಬರುತ್ತೆ ರೀ. ಕಳೆ ತೆಗೆಯೋದೇ ಒಂದು ಸ್ವಲ್ಪ ಸಮಸ್ಯೆ ಸರ್. ಈಗ ಸಾವಯವ ಪದ್ಧತಿಯಲ್ಲಿ 1 ಎಕರೆ ಏನು ತಾವು ಮಾಡ್ಕೊಂಡ್ರಿ, ಇದನ್ನೇನಾದರೂ ಮುಂದುವರೆದು 2 ಎಕರೆ, 2.5 ಎಕರೆ, 3 ಎಕರೆ ಇದನ್ನೇನಾದರೂ ಡಿಮ್ಯಾಂಡ್ ಬಂತಪ್ಪ ಅಂತಂದರೆ, ಸಾರ್ವಜನಿಕರಿಂದ ಆಯಿತು, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಆಯಿತು, ಪ್ರಾಕೃತಿಕ ಮಾಲಿನ್ಯ ದೃಷ್ಟಿಯಿಂದ ಆಯಿತು, ಏನಾದ್ರಿನ ಹೆಚ್ಚು ಮಾಡ್ಕೊಂಡು ಹೋಗ್ಲಿಕ್ಕೆ? ಅದೇ ಉದ್ದೇಶ ಇಟ್ಕೊಂಡು ಸರ್, ಈಗ ಒಂದು ಹೊಲದಲ್ಲಿ ಒಂದು 80-40 ಜಾಗ ಮರ ಮಡಿಸಿ ಬಿಟ್ಟು ಎಲ್ಲ ಒಂದು ಗೋಶಾಲೆ ಥರ ಒಂದು ದನ ಕರುಗಳು ಸಾಕ್ಬೇಕಂತಿದ್ದೀನಿ ರೀ. ಅದರಿಂದ ಬರೋಂಥದ್ದು ಸ್ಲರಿ ಆಯಿತು, ಇದಾಯಿತು, ಅದನ್ನೇ ಸ್ವಲ್ಪ ನಂದು ನೋಡ್ತೀನಿ ರೀ. ಅಕ್ಕಿ ಮಾರ್ಕೆಟ್ ಅದೆಲ್ಲ ಚೆನ್ನಾಗಾಯ್ತು ಅಂತಂದರೆ ನಂದು ಉದ್ದೇಶ ಇದರಲ್ಲಿ ಏನು ಲಾಭ ಮಾಡಬೇಕು, ನಾನು ಇದು ಮಾಡ್ಬೇಕಂತ ಅನ್ನೋ ಉದ್ದೇಶ ಇಲ್ಲರಿ. ನಂದು ಮೇನ್ ಆಗಿರೋದಂದರೆ ನನ್ನ ಆರೋಗ್ಯ ಸುಧಾರಣೆ ಆಗಿದೆ ಸರ್. ನಾನು ಮೊದಲು ಭಾಳ ಅಲರ್ಜಿಯಿಂದ ಇದು ಮಾಡ್ತಿದ್ದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು. ಈಗ ನನ್ನ ತೋಟದಲ್ಲಿ ಬೆರೆದಂಥ ಹಣ್ಣು ತಿನ್ನೋದ್ರಿಂದ ಆಗಿರ್ಬೋದು, ಸಾವಯವ ಅಕ್ಕಿ ಊಟ ಮಾಡೋದ್ರಿಂದ ಆಗಿರ್ಬೋದು, ಆದಷ್ಟು ಯೋಗ ಮಾಡೋದ್ರಿಂದ ಆಗಿರ್ಬೋದು, ಆರಾಮಾಗಿದ್ದೀನಿ ರೀ. ನಾನು ಇವತ್ತು ದಿನದ 8-10 ತಾಸು ಕೆಲಸ ಮಾಡಿದ್ರು ಏನು ಒಂದು ಸ್ವಲ್ಪ ಇದಿಲ್ಲರಿ, ಅದೇ ಥರನೇ ಫ್ರೆಶ್ನೆಸ್ ಇರ್ತದೆ, ಆ ಥರನೇ ಕೆಲಸ ಮಾಡ್ತಿದ್ವಿ. ನನ್ನಂಗೆ ಇನ್ನೂ ಉಳಿದ ಯುವಕ ರೈತರು ಆಗಲಿ, ಬೇಡಿಕೆ ಚೆನ್ನಾಗಿ ಬಂತಂತಂದರೆ ಮತ್ತೆ ನಾನು ಬೆಳೆದ ಕೇಸಿ ಕೊಡೋಕೆ ಸಿದ್ಧ ಇದ್ದೀನಿ ಸರ್. ಈ ಇದ್ರ ಮುಖಾಂತರ ಹೇಳ್ತೀನಿ. ಈಗ ಚಂದ್ರಶೇಖರ್ ಅವರೇ, ಸುಮಾರು ವರ್ಷಗಳಿಂದ ತಾವು ಈ ರಾಸಾಯನಿಕ ಕೃಷಿಯನ್ನು ಭತ್ತದಲ್ಲಿ ಬೆಳೀತಾ ಇದ್ದೀರಿ. ಈ ರಾಸಾಯನಿಕ ಭತ್ತವನ್ನು ನಾವು ಅನ್ನ ಮಾಡಿ ಊಟ ಮಾಡೋದಕ್ಕೂ ಮತ್ತು ನೀವು ತಾವು ಬೆಳೆದಂಥ ಒಂದು ಸಾವಯವ ಪದ್ಧತಿಗೂ ಈ ರುಚಿಗೂ ಏನು ವ್ಯತ್ಯಾಸ ಇದೆ? ಅದರಲ್ಲಿ ವ್ಯತ್ಯಾಸ ಅಂತಂದ್ರೆ ಸರ್, ಇದು ಅನ್ನ ಸ್ಮೂತಾಗಿ ಬರುತ್ತೆ ರೀ, ಇದು ಜಿಡ್ಡು ಜಿಡ್ಡು ಈ ಥರ ಆಗಲ್ರಿ. ಅದಂದ್ರೆ ಇದು RNR ವಿಶೇಷ ಏನಂತಂದ್ರೆ, ಶುಗರ್ ಇದ್ದವರೆಲ್ಲ ಸೋನಾ ಮಸರಿ ಈಗ ಆಲ್ರೆಡಿ ಒಂದು 20-30 ವರ್ಷ ತಂದ್ರೆ BP ಶುಗರ್ ಬರಕತ್ತಿ ಬಿಟ್ಟದ್ರಿ. ಸೋನಾ ಮಸರಿ ಅಕ್ಕಿ ತಿಂದು ಮತ್ತೆ ಚಹಾ ಕುಡಿದು ಎಲ್ಲ ಸ್ವೀಟ್ ಜಾಸ್ತಿ ಆಗಿ RNR ಬೆಳೆಸಕತ್ತೀನಿ ರೀ. ಅದೇ ಉದ್ದೇಶ ಇಟ್ಕೊಂಡು ಇದರಲ್ಲಿ ಶುಗರ್ ಅಂಶ ಇಲ್ಲ ರೀ. ಆದರೆ ಅನ್ನನೂ ಜಲ್ದಿ ಅಳಸಲ್ಲ ರೀ, ಅಳಸಲ್ಲ, ಆಮೇಲೆ ಚೆನ್ನಾಗಿರುತ್ತೆ ಅನ್ನ. ಅನ್ನ ಮತ್ತು ದನಕರುಗಳು ಹಾಲು ಹಾಕೊಂಡು ಊಟ ಮಾಡಿದರೆ ಅದೊಂದು ಅಮೃತ ಅಂತಲೇ ಹೇಳ್ಬೋದು ಸರ್. ಅದನ್ನ ದಿನದಲ್ಲಿ ತಾವು ಬೆಳೆದ ಭತ್ತಕ್ಕೆ ಏನಾದರೂ ಡಿಮ್ಯಾಂಡ್ ನನಗೆ ಕೊಡಪ್ಪ, ಈಗ ಚೆನ್ನಾಗಿದೆ ರುಚಿ ನೋಡಿದವರು ಏನಾದರೂ ನಿಮಗೆ ಬೇಡಿಕೆ ಕೊಡ್ತಿದ್ದಾರಾ? ಹಾಂ, ಕೊಟ್ಟಿದ್ದಾರೆ ಸರ್, ಕೊಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಗಬ್ಬೂರಲ್ಲಿ ಆಯಿತು, ಮಾಸ್ಟರ್ಗಳಾಯಿತು, ಆಮೇಲೆ ಡಾಕ್ಟರ್ಗಳಾಯಿತು, ಕೆಲವೊಬ್ರು ನಮ್ಮ ಹೋಟ್ಲದವರಾಯಿತು, ತೊಗೊಂಡು ಹೋಗ್ತಾ ಇದ್ದಾರೆ ಸರ. ಮತ್ತು ಅದಲ್ದೇ ನೆಕ್ಸ್ಟ್ನು ನಾನು ಒಂದು 1 ವರ್ಷ 6 ತಿಂಗಳ ಇಟ್ಟು ಮಾಡ್ಬೇಕು, ಮಾರಾಟ ಮಾಡ್ಬೇಕಂತ ಮಾಡಿದ್ದೀನಿ ಸರ್. ಹೊಸ್ದಾಗಿ ಮಾಡಿದ ತಕ್ಷಣ ಮಾರಿದ್ರೆ ಅದು ಅಂಟಂಟ್ ಆಗುತ್ತೆ ಸರ್, ಅಕ್ಕಿ ಚೆನ್ನಾಗಾಗಲ್ಲ. ಅದೇ ಉದ್ದೇಶಕ್ಕೆ ಒಂದು 6 ತಿಂಗಳ ಹಂಗೆ ಸ್ಟಾಕ್ ಮಾಡ್ಕೇಸಿ ಆಮೇಲೆ ಮಿಲ್ ಮಾಡಿಸಿ ಪ್ಯಾಕಿಂಗ್ ವ್ಯವಸ್ಥೆ ಮಾಡಿ ಗ್ರಾಹಕರು ಕೇಳಿದ್ರೆ ಅವರಿಗೆ ಒದಗಿಸ್ಬೇಕು ಅಂತ ಮಾಡಿದ್ದೀನಿ ಸರ್. ಈಗ ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಆದಪ್ಪ ಅಂತಂದ್ರೆ ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಮಾಡಿ ಅದಕ್ಕೆ ಒಂದು ಮಿಲ್ ಹಾಕಿಸಿ ಚೀಲ ಮಾಡಿ ಮಾರುಕಟ್ಟೆ ವ್ಯವಸ್ಥೆ ಏನಾದರೂ ವಿಚಾರ? ಅದೇ ಸರ್, ಮಿಲ್ ನಮ್ಮ ದೊಡ್ಡಪ್ಪರದ್ದು ಇದೆ ಸರ್, ಅಲ್ಲಿ ಅಮರಾಪುರದಲ್ಲಿ, ಖಾಸಗಿ ಅಮರಾಪುರದಲ್ಲಿ ಇದೆ ಸರ್. ಅವರು ನಮ್ಮ ದೊಡ್ಡಪ್ಪರ ಮಿಲ್ಲಿಗೆ ಹಾಕಿಸ್ಕೇಸಿ ಅದೇ ಇಲ್ಲಿ ಚೀಲ ಯೂನಿವರ್ಸಿಟಿ ಅವರು ಒಂದು ಬ್ರ್ಯಾಂಡ್ ಕೊಡ್ತಿದ್ವಿ ಅಂತ ಹೇಳಿದ್ದಾರೆ, ನೀವು ಮಾಡ್ತಿದ್ದೀಯಪ್ಪ ಚೆನ್ನಾಗಿ ಅಂತೇಳಿ. ಅವ್ರದ್ದು ತೊಗೊಂಡು ಹೆಚ್ಚಿನ ಗ್ರಾಹಕರು ಆದ್ರೆ ಅಂತಂದರೆ ಅವರು ನನಗೆ ಇಷ್ಟು ಚೀಲ ಬೇಕಪ್ಪ ಅಂತೇಳಿ ನನಗೆ ಬರೆಸಿದ್ರು. ನನಗೆ 4 ಚೀಲ ಬೇಕು, 8 ಚೀಲ ಬೇಕು, 1/4 ಕ್ವಿಂಟಲ್ ಬೇಕು, 1 ಕ್ವಿಂಟಲ್ ಬೇಕು ಅಂತೇಳಿ ಈ ಥರ ಅಡ್ವಾನ್ಸ್ ಆಗಿ ಬರೆಸಿದ್ರೆ ನಮಗೆ ಬೆಳ್ಕೊಡೋಕೆ ಚೆನ್ನಾಗಾಗುತ್ತೆ ಸರ್. ಈಗ ಒಂದೊಂದು ಸರಿ ಏನಾಗುತ್ತೆ ಅಂತಂದರೆ ಅಕ್ಕಿ ಪ್ರಮಾಣ ಕಡಿಮೆ ಇರ್ತದೆ, ಕೇಳೋವ್ರ ಸಂಖ್ಯೆ ಜಾಸ್ತಿ ಇರ್ತದೆ. ಒನ್ ಟೈಮ್ ಹಂಗಾಗುತ್ತೆ ರೀ, ನಾವು ಬೆಳೆದಾಗ ಒಂದ್ಸಲ ಕೇಳಕ್ಕೆ ಹೋದ್ರೆ ಇಲ್ಲಪ್ಪ ನಾವು ಅಲ್ಲಿ ತಂದೀವಿ ಇಲ್ಲಿ ತಂದೀವಿ ಅನ್ನೋ ಸ್ಥಿತಿಗೇನು ಇರ್ತದೆ ರೀ. ಅದಕ್ಕೆ ಮೊದಲೇ ನನಗೊಂದು ಮಾತು ಇಷ್ಟು ಅಕ್ಕಿ ಬೇಕಂತಂತ ಯಾರಾದರೂ ಬಂದು ಬೇಕಿದ್ದವರು ಇಷ್ಟು ಕ್ವಿಂಟಲ್ ಬೇಕು ನನಗೆ ಮುಂದಕ್ಕೆ ಅಂತಂದರೆ ಆ ಥರ ಆರ್ಡರ್ ಮಾಡಿದರೆ ನಾನು ಅವರು ತಕ್ಕಂಗೆ ಬೆಳ್ಕೊಡೋ ವಿಚಾರ ಮಾಡ್ತೀನಿ ಸರ್, ಮಾಡ್ತೀನಿ. ಈಗ ಚಂದ್ರಶೇಖರ್ ಅವರು ಈಗ ಜನ ನಂಬೋದು ಭಾಳ ಕಷ್ಟ ನೋಡಪ್ಪ, ಇವನು ಸಾವಯವ ಬೆಳೆದಾನ ಅಂತ ಹೇಳ್ತಾನೆ, ಅವಟ ಆ ಕರೆವು ಸುಳ್ಳು ಅಂತ ಹೇಳ್ಬಿಟ್ಟು. ಇದನ್ನು ಪರೀಕ್ಷೆ ಮಾಡಿ ಏನಾದರೂ ಸರ್ಟಿಫಿಕೇಟ್ ತಗೊಳ್ಳೋಂಥ ವ್ಯವಸ್ಥೆ? ಸರ್ಟಿಫಿಕೇಟ್ ತಗೊಳಕ ಮಾಡಿದ್ವಿ ಸರ್ ನಮ್ಮ ಇಲ್ಲಿ ಯೂನಿವರ್ಸಿಟಿಯಲ್ಲಿ. ಅದು ಸರ್ಟಿಫಿಕೇಟ್ ಮಾಡಿಸ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಇದೆ ಸರ್, ಜಲ್ದಿ ಆಗ್ತಾ ಇಲ್ಲ. ಆದರೆ ನಮ್ದು ಮೇನ್ ಇರೋದಂತಂದ್ರೆ ನಾನೇನು ಅದರಲ್ಲಿಂದ ಗಳಿಸ್ಬೇಕಂತೇನಿಲ್ಲ, ನಮ್ಮ ಆರೋಗ್ಯ ನನ್ನ ಆರೋಗ್ಯ ಸುಧಾರಣೆ ಆದಂಗೆ ಅಕ್ಕಪಕ್ಕದ ರೈತರದಾಗಲಿ ಯಾರು ತಿನ್ನೋರಿಗೆ ಆಗಲಿ ಒಂದು ವಿಷಮುಕ್ತ ಆಹಾರ ಕೊಡ್ತೀನಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರೋದು. ಅದಲ್ಲದೆ ನಮ್ಮ ಗಬ್ಬರ್ ಭಾಗದಲ್ಲಿ ನಡೆದಾಡ್ದೇವರು ಶ್ರೀ ಬೂದಿ ಬಸವೇಶ್ವರ ಆಯಿತು, ಸುಲ್ತಾನ್ಪುರ್ ಗುರುಗಳಾಯಿತು, ಅವರಿಗೆ ಲಕ್ಷಾನುಗಟ್ಟಲೆ ಮಂದಿಗೆ ಊಟ ಹಾಕ್ತಾರೆ. ಅವ್ರ ತಾತನವ್ರಿಗೆ ಒಂದು 50 ಕೆಜಿ 25 ಕೆಜಿ ನಾ ಭಕ್ತಲೆ ಕೊಟ್ಟು ಇದನ್ನು ಊಟ ಮಾಡಿರ ತಾತನವ್ರಿ, ಇದನ್ನು ಊಟ ಮಾಡ್ಕೇಸಿ ನೋಡ್ರಿ ನೀವು ಅಂತ ಹೇಳಿ ಅವರಿಗೆ ಫ್ರೀಯಾಗಿ ಕೊಟ್ಟಿದ್ದೀನಿ. ಚಲೋ ಮಾಡಿದ ಗೌಡ ಅಂತ ಹೇಳ್ಕೇಸಿ ಸುಲ್ತಾನ್ಪುರ್ ತಾತನವ್ರವರೆಲ್ಲ ಇದು ಮಾಡಿ ಊಟ ಮಾಡ್ತಾ ಇದ್ದಾರೆ ಸರ್ ಅಕ್ಕಿನ. ಅಂದರೆ ರೈತರು ಯಾವತ್ತು ಕೂಡ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಸಾವಯವ ಬೆಳೆ ಪದ್ಧತಿಯಲ್ಲಿ ಬೆಳಿಬೇಕಪ್ಪ ಅಂತ ಮನಸ್ಸಿಗೆ ಬಂತಪ್ಪ ಅಂತಂದ್ರೆ ಅವ್ರು ಯಾವುದೇ ರಾಸಾಯನಿಕವನ್ನು ಬಳಸೋಕ್ಕೆ ಮಾಡೋದಿಲ್ಲ. ಈಗ ತಾವು ಹೇಳಿದ್ರಿ ಮೆಣಸಿನಕಾಯಿಯನ್ನು ಕೂಡ ನಾವು ಬೆಳಿತೀವಿ ಅಂತಂದ್ಬಿಟ್ಟು, ಹೋದ ವರ್ಷದ ಬೆಳಗ್ಗೆ ಮೆಣಸಿನಕಾಯಿ ಬೆಳೆ ಹೇಗಾಯ್ತು? ಹಾಂ ಸರ್, ಹೋದ ವರ್ಷ ಮೆಣಸಿನ್ಕಾಯಿ ಆಯ್ತು ಸರ್, ಈಗ ಅದು 2 ವರ್ಷದಿಂದ ಸ್ವಲ್ಪ ಅದಕ್ಕೂ ಖರ್ಚು ಜಾಸ್ತಿ ಬರ್ತಾ ಇದ್ದಾರೆ ಸರ್, ಕೆಮಿಕಲಲ್ಲಿ ಮಾಡಿ ಮಾಡಿ. ಇನ್ನೂ ಒಂದು ಸ್ವಲ್ಪ ದಿನಕ್ಕೆ ಮೆಣಸಿನ್ಕಾಯಿನೂ ರೇಟ್ ಇರೋದ್ರಿಂದ ಚೆನ್ನಾಗಿದೆ ಸರ್. ಇಳುವರಿ ಹೆಂಗೆ ಬಂತು? ಇಳುವರಿ ಬಂದಿದೆ ಸರ್, 10-15 ಕ್ವಿಂಟಲ್ ಬಂದಿದ್ದಾವೆ ಸರ್ ಪ್ರತಿ ಎಕರೆಗೆ 10-15 ಬಂದಿದ್ದಾವೆ ರೀ. ಸ್ವಲ್ಪ ರೇಟ್ ಇರೋದಕ್ಕೆ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ರೀ. ರೇಟ್ಗಿನ ಬಿತ್ತಂತಂದ್ರೆ ಮೆಣಸಿನ್ಕಾಯಿ ಎಲ್ಲ ಅಷ್ಟು ಲಾಭ ಇಲ್ಲ ಅನಿಸ್ತದೆ ಸರ್, ರೇಟ್ ಇರೋದ್ರಿಂದ ಈಗ ಸದ್ಯ ಸಖತ್ತಾಗಿ ಚೆನ್ನಾಗಿ ಲಾಭ. 4 ಎಕರೆ ಮೆಣಸಿನ್ಕಾಯಿ ಹಾಕಿದ್ವಿ ಅಂತ ಹೇಳಿದ್ರಿ, ಒಟ್ಟು ಇಳುವರಿ ಎಷ್ಟು ಬಂತು, ಹೆಂಗೆ ಹೋದು ನಿಮ್ಮ ಕ್ವಿಂಟಲ್ ಮೆಣಸಿನ್ಕಾಯಿ? ಸರ್ ನಮ್ಮ 4 ಎಕರೆ ನಡುವ 45 ಕ್ವಿಂಟಲ್ ಹಂಗೆ ಚೆನ್ನಾಗಿರೋಕೆ ಆಯಿತು, ಒಟ್ಟು ಎಲ್ಲ ಸೇರಿ ಒಂದು 50-60 ಕ್ವಿಂಟಲ್ ಆಯಿತು. ಫಸ್ಟ್ ನಾವು ಮಾರಬೇಕಾದ್ರೆ 14,000 ಕೊಟ್ಟಿವಿ ಸರ್, ಅದಾದ ನಂತರ ಎಸಿಗೆ ಹಾಕಿದವರು ಆಯ್ತು, ಅವೆಲ್ಲ ಆಯಿತು, ಚೆನ್ನಾಗಿ 18,000-20,000 ಹೋದ್ವಿ ಸರ್. ನಾವು ಅವಾಗ ಮಾರ್ಕೆಟ್ ಕಡಿಮೆ ಇತ್ತು ಅವಾಗೇ ಕೊಟ್ಬಿಟ್ವಿ, ಹಂಗಾಗಿ ಸ್ವಲ್ಪ ರೇಟ್ನಲ್ಲಿ ತಂದರೆ ಸ್ವಲ್ಪ ಸಿಗಲಿಲ್ಲ ಸರ್, ಅಷ್ಟು ಒಳ್ಳೆ ರೇಟ್ ಸಿಗಲಿಲ್ಲ. ಕೆಲವೊಬ್ಬರಿಗೆ 30,000-40,000-50,000 ಕೂಡ ಮಾರ್ಕೊಂಡಿದ್ದಾರೆ. ಬ್ಯಾಡಿಗೆ ಮಾರಿದ್ದಾರೆ ಸರ್, ಬ್ಯಾಡಿಗೆ 2043 ಅಂತೇಳಿ ಮಾರಿದ್ದಾರೆ. ಗುಂಟೂರು ನಮ್ದು ನಾಂದೇ ರೀ ಸರ್, ಇದು ಇಂಡೋ 5 ಅಂತಿತ್ತು ಸರ್, ಬ್ಯಾಡಿಗೇನು ಒಂದು ಸ್ವಲ್ಪ ಹಾಕಿದ್ದೀವಿ ಸರ್, ಅದು 19,000 ಕ್ವಿಂಟಲ್ದಂಗೆ ಕೊಟ್ಟೆ ನಾನು. ಕೊಟ್ಟ ನಂತರ ಎಸಿಗೆ ಹಾಕಿದವರು ನಾವೇ ಕಾಯಿ 40,000 ಹೋದ್ವು ಸರ್. ನಮ್ಮ ಟೈಮ್ ದುರದೃಷ್ಟ ಅಷ್ಟೇ, ಸ್ವಲ್ಪ ಸ್ಟೋರೇಜ್ ಇಟ್ಟು ಮಾಡಿಕೊಂಡು ತಡ ಮಾಡಿ ಮಾರಿದವರಿಗೆ ಒಳ್ಳೆ ಲಾಭ ಬಂದಿದೆ. ಬ್ಯಾಡಿಗೆ ಕಾಯಿ ಒಳ್ಳೆ ಲಾಭ ಬಂದಿದೆ ಸರ್, ಡಬಲ್ ಬಂದಿದ್ದಾರೆ. ನಾ 19,000 ಕೊಟ್ಟು ಕಾಯಿ ಸ್ವಲ್ಪ ದಿನ ವೇಟ್ ಮಾಡಿದ್ರೆ 40,000 ಮಾರಿದ್ದಾರೆ, ನಮ್ಮ ಮಾಮನವರು ಮಾರಿದ್ದಾರೆ. ಈಗ ನಾಮಧಾರಿತ ಹೇಳಿದ್ರೆ ಗುಂಟೂರು ಬ್ಯಾಡಿಗೆ ಅಂದ್ರೆ ರೋಗ ಕೀಟ ಖರ್ಚು ಹೆಂಗ್ ವ್ಯತ್ಯಾಸ ರೀ? ಖರ್ಚು ಇದೆ ಸರ್, ಈಗ ಎಲ್ಲ ಹೈಬ್ರಿಡ್ ಬೀಜ ಬಂದಿದ್ದಾವಲ್ರಿ, ಅವಕ್ಕೆ ಕಂಪಲ್ಸರಿ ಮಾಡಲೇಬೇಕು ಅನ್ನೋ ಸ್ಥಿತಿಗೆ ಇದೀವಿ ರೀ. ನಾವು ಹೆಂಗಾಗಿರ್ತೀವಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಎಲ್ಲ ಕಂಪ್ನಿಯವರಿಗೆ ರಸಗೊಬ್ಬರದವರಿಗೆ ಒತ್ತಿ ಬಿಡ್ತೀವಿ ಅನ್ನೋ ಸ್ಥಿತಿಯಲ್ಲಿ ರೈತರು ಇದೀವಿ ರೀ ನಾವು. ಇವೆಲ್ಲ ಮಾನ್ಸೂಂಟ್ ಆಗಿರ್ಬೋದು, ಸೀಸಂಟ್ ಆಗಿರ್ಬೋದು, ಅಂತ ಕಂಪ್ನಿಗಳು ಆ ಥರ ಕೆಮಿಕಲ್ ಹಾಕಿ ಮಾಡಿದ್ರಲ್ಲಿಂದ ಸಿಂಪರಣೆ ಆಯಿತು, ರಸಗೊಬ್ಬರ ಆಯಿತು, ಹಾಕ್ತಾನೆ ಇರ್ಬೇಕು ಇದಕ್ಕೆ. ಹಾಂ, ಹಾಕ್ತಾನೆ ಇರ್ಬೇಕು ರೀ. ಮೊದಲು ನಮ್ಮ ನಾಟಿ ಬೀಜಗಳೇನಿದ್ವಲ್ರಿ, ನಮ್ಮ ತಾತನವರು ಮುತ್ತಾತನವರು ಬೆಳ್ಕೊಂಡ್ರೆ ಅಂಥ ಬೀಜಗಳಿಗೆ ಇವತ್ತಿಗೆ ಯಾವುದು ಕೆಮಿಕಲ್ ಇಲ್ದಂಗೆ ಬೆಳಿತೈತೆ ಸರ್, ಅದು ಭೂಮಿಗೆ ನಾವು ಸ್ವಲ್ಪ ಫಲವತ್ತತೆ ಕೊಟ್ರೆ. ಈ ದಿನದಲ್ಲಿ ಎಲ್ಲ ಕಂಪ್ನಿಯವರಿಂದ ನಾವು ಬಿದ್ದು ಕೇಸಿ ಇದು ಮಾಡಕತ್ತೀವಿ ಸರ್. ಅದೇ ಈಗ ಭತ್ತದ್ದಾದ್ರೂ ಓಡಿಸಲಿದ್ದು ಒಬ್ಬರು ಕಲ್ಯಾಣ ಕರ್ನಾಟಕ ಯೋಜನೆಗೆ ಕರೆಸಿದ್ರು ಸರ್, ಆತ್ಮೇಲೆ ಸುಮಾರು 100 ತಳಿಗಳು ಹಳೆ ತಳಿಗಳು ಇದಾವೆ ಸರ್, ನವಾರ ಮತ್ತೆ ಸಿದ್ಧ ಸಣ್ಣ ಅಂತೇಳಿ ಬತ್ತದ್ದು ಆ ತಳಿಗಳನ್ನ ನಾನು ಅವರು ಫ್ರೀ ಆಗಿ ಕೊಡ್ತಾರೆ ಸರ್. ಅದು ಅವ್ರದ್ದೇನು ಉದ್ದೇಶ ಅಂತಂದ್ರೆ ಜನರಿಗೆ ಸೇವೆ ಮಾಡ್ಬೇಕು ನಾನು. ಇವು ತಳಿಗಳನ್ನ ನಾ ಹೇಳಿದ್ನಲ್ರಿ, ಆ ಕಂಪನಿಯವ್ರಿಗೆ ಕೊಡಬಾರ್ದು, ಜನರಿಗೆ ಹಂಚ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಓಡಿಸಲಿದ್ದು ಬಂದಿದ್ದು ಸರ್. ಅವ್ರು ನಮ್ಮ ಅಲ್ಲಿಗೆ ಬಂದು ಕೇಸಿ ನೋಡಿ ತಗೊಂಡವ್ರು ಬೀಜ ಅಂತ ಹೇಳಿದ್ರಿ, ನಾವು ಗಂಗಾವತಿ ಅವ್ರನ್ನ ಕಳಿಸಿದೀವಿ ಸರ್. ನಮ್ಮೆಲ್ಲರ ನಡವರ್ಗ ನೀವಿಬ್ರು ಹೋಗಿ ಬರ್ರಿ ಅಪ್ಪ, ನಮಗೊಂದು 5-10 ಕೆಜಿ ತಂದು ಕೊಡ್ರಿ, ಅವೇ ಬೀಜನ ನಾವು ಬೆಳೆಸೋಣ, ಮತ್ತೆ ಯಾರು ನಮ್ಮಲ್ಲಿ ಕಳ್ಳಿದ್ದು ಯಾರಿಗೆ ಎಷ್ಟು ಜನಕ್ಕೆ ಆಗುತ್ತದೆ ಅಷ್ಟು ಜನಕ್ಕೆ ಕೊಡೋಣ. ಅಂಥ ತಳಿಗಳು ಸರ್, ಹಳೆ ತಳಿಗಳು ಅಂದರೆ ಈಗ ಕ್ಯಾಲ್ಸಿಯಮ್ ಕಬ್ಬಿಣ ಐರನ್ ಒಳ್ಳೆ ಇದರಲ್ಲಿದೆ ಸರ್ ನವಾರ ಅಕ್ಕಿಯಲ್ಲಿ. ಈಗ ಬಾಣಿತೆಯವರು ಈಗ ನೋಡ್ಬೋದು ಸರ್, ಈಗ ಸಿಜರಿನ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ನಾರ್ಮಲ್ ಡೆಲಿವರಿನೇ ಆಗ್ತಾ ಇಲ್ಲ. ಅದರಲ್ಲಿ ವಿಶೇಷ ಏನಂದ್ರೆ ಪ್ರೆಗ್ನೆಂಟ್ ಆದ ತಕ್ಷಣ ಐರನ್ ಗುಳಿಗೆ ಕೊಡ್ತಾರೆ, ಆ ಒಂದು ಬಟ್ಲ ಅನ್ನ ತಿಂದರೆ ಐರನ್ ಅಷ್ಟು ದೇಹಕ್ಕೆ ಸಿಗ್ತದೆ ಸರ್. ಅಂಥ ತಳಿಗಳು ನಾಟಿ ತಳಿಗಳಿದಾವೆ ಸರ್, ಅಂಥ ಒಟ್ಟನೆ ಸಂರಕ್ಷಿಸ್ಬೇಕು, ಒಟ್ಟನೆ ನಾವು ಬಿತ್ತಿ ಬೆಳಿಬೇಕು, ಒಟ್ಟನ ಸಂರಕ್ಷಣೆ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ ಸರ್. ಜೊತೆಗೆ ಭತ್ತ ಇಳುವರಿ ಹೇಗೆ ಬಂತು ಕಳೆದ ಸಾಲಿನಲ್ಲಿ ತಮ್ಮದು ಇಳುವರಿ? ಭತ್ತ ಸರ್ ಅದೇ ಸರ್, ಈಗ 1 ಎಕರೆ ಅಂತಂದರೆ ಈಗ ಒಂದು 20 ಚೀಲ ಆಗಿದೆ ಸರ್. 20 ಚೀಲ ಅಂತಂದರೆ ಒಂದು 10 ಕ್ವಿಂಟಲ್ ಹಂಗೆ ಅಕ್ಕಿ ಬರ್ಬೋದು ಸರ್, ಬರ್ತದೆ ಸರ್. ಇನ್ನೂ ಒಂದು ಸ್ವಲ್ಪ ದಿನ ಕಳೆದಂಗಲ್ಲ, ಈಗ ಮತ್ತೆ ಫಲವತ್ತೆ ತಾಕೊಂಡ್ ಬಂದಂಗಲ್ಲ, ಇನ್ನೂ ಒಂದು 5-10 ಚೀಲದಾಗ ತೆಗಿತೀನಿ ಅನ್ನೋ ವಿಶ್ವಾಸ ಇದೆ ಸರ್ ನನಗೆ. ಈಗ ತಮ್ಮದು ಸಾವಯವ ಪದ್ಧತಿಯಲ್ಲಿ 20 ಚೀಲ ಬಂತು ಅಂತ ಹೇಳಿದ್ರೆ ಇಳುವರಿ, ಈಗ ನಾವು ರಾಸಾಯನಿಕ ಮಾಡಿದಾಗ ಬೇರೆ ಹೊಲ್ದು ರಾಸಾಯನಿಕದಲ್ಲಿ ಬಂದಿದೆ ಸರ್, 35 ಚೀಲ ಬಂದಿದೆ ಸರ್. ರಾಸಾಯನಿಕದಲ್ಲಿ 35 ಚೀಲ ಬಂದಿದೆ, ಆದ್ರೂ ಏನು ಇದಂತಂದ್ರೆ ಈ ವರ್ಷ ಪರವಿಲ್ಲ ಸರ್, ಬೇಸಿಗೆನು ಚೆನ್ನಾಗಿ ಸಿಕ್ತು, ಮಳೆಗಾಲಕ್ಕೂ ಚೆನ್ನಾಗಿ ಸಿಕ್ತು. 3 ವರ್ಷದ ಹಿಂದೆ ಸರ್ ಕವಳೆನೇ ಬೆಳಿಬಾರ್ದು ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ನಾವು. ಯಾರು ಈಗ ಮಾಡಿದ ಖರ್ಚು 30-35 ಸಾವಿರ ಸರ್, ಒಟ್ಟಾರೆ ಬಂದದ್ದು 40,000 ರೂಪಾಯಿ ಭತ್ತದ ಅಮೌಂಟ್ ಅಂತಂದ್ರೆ ಒಂದು 5,000-6,000 ಮನೆ ಹೊಲ್ದವ್ರಿಗೆ ಉಳಿದಿತ್ತು ಸರ್. ಲೀಸಿಂಗ್ ಮಾಡಿದ್ರೆ ಪಾಪ ಏನೂ ಉಳಿದಿಲ್ಲ ಸರ್, ಅವ್ರು 3 ವರ್ಷದಿಂದ ಮುಂದಕ್ಕೆ ಸಿಗ್ಬೋದು ಮುಂದಕ್ಕೆ ಸಿಗ್ಬೋದು ಅಂತೇಳಿ ಮಾಡ್ಕೊಂಡು ಬಂದಿದ್ದಾರೆ ರೀ. ಇನ್ನಿದ್ದವ್ರಿಗಾದ್ರೆ ಸಿಕ್ಕಿಲ್ಲ, ಈ ವರ್ಷ ಒಂದು ಸ್ವಲ್ಪ ಉತ್ತಮವಾದ ಬೆಲೆ ಬಂದಿದೆ ಸರ್. ಚಂದ್ರಶೇಖರ್ ಅವರೇ, ಮನೆಯಲ್ಲಿ ಕೂಡ ಹೈನಿದೆ ಅಂತ ಹೇಳಿದ್ರೆ ಎಷ್ಟಿದೆ ದನಕರುಗಳು, ಆಕಳು, ಎತ್ತುಗಳು? ಸರ್ ಒಂದೆರಡು ಆಕಳು ಇದಾವೆ ರೀ, ಓರಿ ಇದಾವೆ, ಎಮ್ಮೆ ಇದೆ ಸರ್. ಔಟ್ರದ್ದು ಹಾಲು ಮೊಸರು ತುಪ್ಪ ನಮ್ಮ ಮಕ್ಕಳಿಗೆಲ್ಲ ಒಂದು ಪ್ಯಾಕೆಟ್ ಹಾಲು ಸಹಿತ ನಾನು ತಂದು ಕುಡಿಸಲ್ಲ ಸರ್. ಈಗ ಅಂದಿನಲ್ಲೇ ಮನೆ ಆಕಳ, ಮನೆ ತುಪ್ಪನೆ, ಮನೆ ಹಾಲು ಮೊಸರು ಊಟ ಮಾಡಿಕೆ ಹೆಚ್ಚಿಗೆ ಆದ್ರೂ ಹಾಕ್ತೀವಿ ಸರ್. ಯಾರು ಅಕ್ಕಪಕ್ಕ ಮನೆಯವರು ಹೋಯ್ತಾರ, ನನ್ನ ಉದ್ದೇಶ ಬಂದು ನಾನು ಪ್ಯಾಕೆಟ್ ಹಾಲು ನನ್ನ ಮಕ್ಕಳಿಗೆ ಉಣಿಸ್ಬಾರ್ದು, ಇಡ್ಲಿ ಪುಡಲ್ಲೇ ಹಾಲು ತಿಕ್ಸ್ಬೇಕು. ಮನೆಯಲ್ಲಿ ಫೋನ್ ಈಗಿನ ಜನ ಹೆಂಗ ಹುಡುಗರು ಇದಾವೆ ಅಂತಂದ್ರೆ ಕೇಳಲ್ಲಪ್ಪ ಅವೆಲ್ಲ ಇದು ಮಾಡ್ತಾವ ಅಂತಾರೆ. ನಮ್ಮ ಮನೇಲಿ ಇವತ್ತಿಗೆ ನನ್ನ ಪರ್ಮಿಷನ್ ಇಲ್ಲದೆ ನಾನು ಫೋನ್ ತಗೊಂಡು ಎಲ್ಲಿಟ್ರ ಅಲ್ಲೇ ಇರ್ತದೆ ಸರ್. ಹುಡ್ರು ನೋಡಲ್ಲ, ಸ್ಮಾರ್ಟ್ ಫೋನ್ಗಳು ಇಲ್ಲ, ಹುಡ್ರ ಕೈ ಕೊಡಲ್ಲ ಸರ್, ಇರ್ತದೆ ಸರ್, ಅಲ್ಲೇ ಇದ್ರೂ ಮುಟ್ಟಲ್ಲ ಸರ್. ಆ ಥರದ್ದು ಹುಡ್ರು ಬೆಳೆಸ್ತಾ ಇದೀವಿ ಸರ್, ಅವಕ್ಕೂ ಒಳ್ಳೆ ಶಾಲೆಗೆ ಹಾಕಿದ್ದೀವಿ. ಆದರೆ ಸ್ವಲ್ಪ ನ್ಯಾಚುರಲ್ ಆಗಿ ನಮ್ಮ ಹಳೆ ಪದ್ಧತಿಯನ್ನೇ ಕಲಿಸ್ಬೇಕಂತಿದೆ ಸರ್. ಯೋಗ ಆಯಿತು, ಆಮೇಲೆ ಈ ಥರ ಮಾಡೋದ್ರಿಂದ ಈ ಥರ ಆಗುತ್ತೆ ಅನ್ನೋದು ಅಂತ ಆ ದೃಷ್ಟಿಯಿಂದ ಬೆಳೆಸ್ಬೇಕಂತ ಇಟ್ಕೊಂಡಿದ್ದೀವಿ ಸರ್ ಮಕ್ಕಳನ್ನ. ಈಗ ಚಂದ್ರಶೇಖರ್ ಅವರೇ, ತಾವು ಯುವಕರು ಭಾಳಷ್ಟು ಮಾಹಿತಿ ಎಲ್ಲೆಲ್ಲಿ ತೊಗೊಂಡಿರಿ, ಎಲ್ಲೆಲ್ಲಿ ತೊಗೊಂಡ್ಬಿಡ್ತೀರಿ? ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು, ಈಗ ಕಡಿಮೆ ಖರ್ಚಿನ ಉತ್ಪಾದನೆ ತಾಂತ್ರಿಕತೆಗಳಾಗಿರ್ಬೋದು, ಎಲ್ಲೆಲ್ಲಿ ಮಾಹಿತಿನ ಪಡ್ಕೊಂಡು ಬರ್ತೀರಿ ನೀವು? ಸರ್ ನಾವು ಫಸ್ಟ್ ಈಗ ಕಳೆದ 4 ವರ್ಷದಿಂದನೇ ನಾನು ಸಿದ್ದಗಿರಿ ಮಠಕ್ಕೆ ಹೋಗಿದ್ದೀನಿ, ಕನೇರಿ ಮಠಕ್ಕೆ. ಅಲ್ಲಿ ಲಖಪತಿ ಕೃಷಿ ಅಂತ ಮಾಡಿದ್ರು, ಒಂದೇ ಎಕರದಲ್ಲಿ 100 ಬೆಳೆ ಬೆಳೆದಿದ್ರು ಆ ಸ್ವಾಮೀಜಿಯವರು. ಒಬ್ಬ ಸ್ವಾಮೀಜಿಯವರಾಗಿ ಬೆಳೀತಾರೆ ಅಂತಂದಾಗ ನಾವು ರೈತರಾಗಿ ಯಾಕೆ ಬೆಳೆಯೋಕ್ಕಾಗಲ್ಲ ಅಂತ ಚಾಲೆಂಜ್ ತೊಗೊಂಡು ನಾನು 2 ಎಕರೆದಲ್ಲಿ ಎಲ್ಲರೂ ಈಗ ಒಂದು 10-20 ಹಣ್ಣಿನ ಗಿಡಗಳಾಯಿತು, ಸುಮಾರು ಒಂದು 500-1,000 ಗಿಡಗಳು ಇದಾವೆ ರೀ. ನಾವು ನೋಡಿದೀವಿ ಬೇರೆ ಬೇರೆ ಗಿಡಗಳು, ಅವಾಗ ಸಣ್ಣ ಇದ್ದು ಕೆಲವೊಂದು ಹಣ್ಣುಗಳು ಕೂಡ ಬರ್ತಾ ಇದ್ದು. ಹೇಗೆ? ಅವೆಲ್ಲ ಬರ್ತಾವ್ರಿ ಸರ್, ಸೀತಾಫಲ ಮತ್ತು ಪೇರು ಆಮೇಲೆ ಆಗ್ತಾವೆ ಸರ್ ಎಲ್ಲ ಹಣ್ಣುಗಳು. ಸೀಸನ್ಗೆ ಒಂದು ಹಣ್ಣು ಬರ್ತಾ ಇರುತ್ತೆ ಸರ್. ಈಗ ಈಗ ನೋಡಿರಿ, ಈಗ ಪೇರ್ಲ ಸೀಸನ್ ಪೇರ್ಲ ಹಣ್ಣು ಬರ್ತಾ ಇದ್ದೀರಿ, ನಿಂಬೆ ಬರ್ತಾ ಇದ್ದಾರೆ, ಇಷ್ಟು ಜನ ಸಪೋಟ ಸಿಗ್ತೀರಿ. ಈಗ ಬಾಳೆನು ಬರ್ತಾ ಇದ್ದಾರೆ, ಅಂಜೂರ ಇದ್ದಾರೆ, ಎಲ್ಲ ಏನು ಹಣ್ಣು ಹಲಸು ಇದೆ ರೀ. ಯಾವುದು ಹಣ್ಣಿನ ಗಿಡ ಸಿಗ್ತದೆ ಅಂತಂದರೆ ಅದು ಹಣ್ಣು ನಮ್ಮ ಮನೆಗೆ ಯೂಸ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ತಂದು ನೆಟ್ಟಿದ್ದೀನಿ ಸರ್ ನಾನು. ಚಂದ್ರಶೇಖರ್, ಭಾಳಷ್ಟು ಸಂತೋಷ ಆಗತ್ತೆ ತಾವು ಯುವಕರು ಅಲ್ಲಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ಒಂದು ಸವಾಲಿನ ಕೆಲಸವನ್ನು ಪ್ರಾರಂಭದಲ್ಲಿ 1 ಎಕರೆ ನೀವು ಭತ್ತವನ್ನು 8 ಕ್ವಿಂಟಲ್ ಬಂದ್ರೂ ಕೂಡ ಅದನ್ನು ನಾವು ಭಯ ಪಡದೆ, ಈಗ ಬರ್ಬರ್ತಾ ಭೂಮಿ ಸುಧಾರಣೆಯಾಗಿ ಅದು ಹೊಂದಿಕೊಂಡು 20 ಚೀಲಕ್ಕೆ ಬಂದಿದೆ. ಹೇಗೆ ಅನಿಸ್ತಿದೆ ವ್ಯವಸಾಯ? ಏನು ಅನಿಸೋದಿಲ್ಲ ಸರ್. ಈಗ ಮುಂದಿನ ನಾವು ತಲೆಮಾರಿಗೆ ಭೂಮಿನ ಕೊಡಬೇಕಾಯ್ತು ಅಂತಂದರೆ ಸಾವಯವ ಅವಶ್ಯ ಸರ್, ಕಂಪಲ್ಸರಿ. ಇಲ್ಲಪ್ಪ ನಾವು ನಮ್ಮ ತರಬೇತಿನ ನಮ್ಮ ತಲೆ ಮೇಲೆ ಮುಗಿಸ್ಕೊಂಡು ಹೋಗ್ತೀವಿ, ಎಲ್ಲ ಹೊಲ ಭೂಮಿನ ಬರಡು ಮಾಡ್ಕೇಸಿ ಬರೇ ಮಕ್ಕಳ ಕೈಯಾಗೆ ಪಾಣಿ ಕೊಡ್ತೀವಿ ಅನ್ನೋಂಗಿತ್ತಂತಂದರೆ ಕೆಮಿಕಲ್ದಾಗೆ ಮಾಡ್ಬೇಕು ಸರ್. ನಾವು ಮುಂದೆ ಮಕ್ಕಳಿಗೆ ಆಯಿತು, ನಮ್ಮ ಆರೋಗ್ಯಕ್ಕಾಯ್ತು ಅಂತಂದರೆ ನಾವು ಸಾವಯವ ಮಾಡಲೇಬೇಕು ಸರ್, ಕಂಪಲ್ಸರಿ. ಮಾಡಿದ್ರೆ ಮುಂದೆ ಉಳಿಗಲ್ಲ. ಇದ್ದಿಲ್ಲ ಅಂತಂದರೆ ಇನ್ನೊಂದು 5-10 ವರ್ಷದಾಗ ನೀನು ನೋಡ್ತಾ ಇರ್ಬೋದು ಸರ್, ಈಗ ಎಷ್ಟು ಜಡ್ ಜಾತಿಗಳು ಹೆಚ್ಚಾಗಿದ್ದಾವೆ ಅಂತ. ಇನ್ನೂ ಹೆಚ್ಚಾಗ್ತಾವೆ ಸರ್, ತಾಪಮಾನನು ಭಾಳ ಆಗ್ತಾ ಇದೆ. ಇದ್ರ ಸಲಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಸರ್. ನಂತರ ನಾನು ಒಬ್ಬನ ಮಾಡಿದ್ದಲ್ಲ, ನಂತರ ಯುವಕರು ಯಾರ್ಯಾರು ಇದ್ದಾರೆ ನಮ್ಮ ದೇವದೂರು ತಾಲೂಕು ಆಗಿರ್ಬೋದು, ಸುತ್ತ ನಮ್ಮ ರಾಯಚೂರು ಡಿಸ್ಟಿಕ್ ಸುತ್ತಮುತ್ತ ಇರೋಂಥವ್ರು ನನ್ನ ತೋಟಕ್ಕೆ ಬಂದು ನೋಡಿ ಯಾವ ಥರ ಮಾಡಿದೆ ಅಂತ ಕೇಳಿ ಆ ಥರ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮ ಕೊಡ್ತಾ ಇರೋ ಸರ್. ಚಂದ್ರಶೇಖರ್, ಭಾಳಷ್ಟು ಖುಷಿ ಆಯಿತು. ನೀವು ಸಾವಯವ ಮಾಡಿದ ತೋಟವನ್ನಾಗಿರ್ಬೋದು, ತಮ್ಮ ಹಣ್ಣಿನ ಬೆಳೆಗಳಾಗಿರ್ಬೋದು, ತಮ್ಮ ಬೇಸಾಯ ಕ್ರಮಗಳನ್ನು ಅಥವಾ ತಾವು ಬೆಳೆದಂತಹ ಒಂದು ಸಾವಯವ ಅಕ್ಕಿಯನ್ನು ಬೇಕಾಗಿದ್ದಂಥವ್ರು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಅಥವಾ ನಿಮ್ಮ ಸಂಪರ್ಕ ಮಾಡಲಿಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ. ಹಾಂ ಸರ್, ಚಂದ್ರಶೇಖರ್ ಅಮರಾಪುರ್ ಅಂತೇಳಿ. ನನ್ನ ನಂಬರು 9740312553, 9740312553, ಚಂದ್ರಶೇಖರ್ ಅಮರಾಪುರ್ ಸರ್. ಕೇಳಿದ್ರಲ್ಲ ರೈತ ಬಾಂಧವರೇ, ಇವರು ದೇವದೂರು ತಾಲೂಕಿನ ಚಂದ್ರಶೇಖರ್ ಅವರು, ಅಮರಾಪುರ್ ಗ್ರಾಮದ ರೈತರು, ಯುವ ಕೃಷಿಕರು, ಬಹಳಷ್ಟು ಆಸಕ್ತಿಯಿಂದ ಶ್ರದ್ಧೆಯಿಂದ ಕೃಷಿಯನ್ನ ಮಾಡ್ತಿದ್ದಾರೆ. ಪ್ರಾರಂಭದಲ್ಲಿ ಎಲ್ಲ ಬೆಳೆಗಳನ್ನ ಇವರು ರಾಸಾಯನಿಕವಾಗಿನೇ ಬೆಳೀತಾ ಇದ್ರು. ನಮ್ಮ ಕನ್ನಹರಿ ಮಠದ ಸ್ವಾಮಿಗಳಾಗಿರ್ಬೋದು, ಬೇರೆ ಬೇರೆ ಕೃಷಿ ವಿಜ್ಞಾನಗಳ ಕೇಂದ್ರದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ತಜ್ಞರನ್ನ ಭೇಟಿಯಾಗಿ ಇವರು ಮನಸ್ಸೋತು ಇವರು ಸಾವಯವ ಕೃಷಿಯನ್ನ ಮಾಡ್ತಿದ್ದಾರೆ. ಇವರು ಹೇಳಿದಂತಹ ದೂರವಾಣಿ ಸಂಖ್ಯೆಗೆ ಭೇಟಿಯಾಗಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು, ಮೇಲಾಗಿ ಅವರ ಕ್ಷೇತ್ರವನ್ನು ಕೂಡ ಭೇಟಿಯಾಗಬಹುದು. ಒಟ್ಟಿನಲ್ಲಿ ಇವರು ಸಮಗ್ರ ಕೃಷಿಯನ್ನ ಮಾಡುತ್ತಿದ್ದಂಥವ್ರು. ಇವರ ಕೃಷಿ ಅನುಭವಗಳು ನಮ್ಮ ರೈತ ಬಾಂಧವರಿಗೆ ಮಾರ್ಗದರ್ಶನ ಆಗಲಿ ಅಂತ ಒಂದು ವಿಚಾರವೊಂದಿಗೆ ಚಂದ್ರಶೇಖರ್ ಅವರೇ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ಎಲ್ಲ ರೈತ ಬಾಂಧವರು ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ದೇವದುರ್ಗ ತಾಲೂಕಿನ ಅಮರಾಪುರ ಗ್ರಾಮದ ಚಂದ್ರಶೇಖರ್ ಅವರ ಸಮಗ್ರ ಬೇಸಾಯದ ಅನುಭವಗಳನ್ನು ಆಲಿಸಿದರೆ ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ.

1859 ರೂಪಾಯಿಗಳಿಂದ 2572 ರೂಪಾಯಿಗಳು. ಕೆಂಪು ತೊಗರಿ 8200 ರೂಪಾಯಿಗಳಿಂದ 10155 ರೂಪಾಯಿಗಳು. ಬಿಳಿ ತೊಗರಿ 9929 ರೂಪಾಯಿಗಳು. ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ ಕನಿಷ್ಠ 2250 ರೂಪಾಯಿಗಳಿಂದ ಗರಿಷ್ಠ 2260 ರೂಪಾಯಿಗಳು. ಭತ್ತ ಸೋನಮಸೂರಿ 2880 ರೂಪಾಯಿಗಳು. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಒಣಮೆಣಸಿನಕಾಯಿ ಸ್ಥಳೀಯ ಕನಿಷ್ಠ 7100 ರೂಪಾಯಿಗಳಿಂದ ಗರಿಷ್ಠ 7700 ರೂಪಾಯಿಗಳು. ಭತ್ತ ಹಳೆ ಸೋನಮಸೂರಿ ಕನಿಷ್ಠ 2000 ರೂಪಾಯಿಗಳಿಂದ ಗರಿಷ್ಠ 2800 ರೂಪಾಯಿಗಳು. ರೈತ ಬಂಧುವರೇ, ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನು ಆಲಿಸಿರಿ. ಇದಾಗಿತ್ತು ರೈತ ಬಂಧುವರೇ ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರೇ, ಈಗ ಸಮಯ 7:21. ಜನಪದ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತುಗಳು. ಮನದ ಮಾತು, ಜನಮನದ ಮಾತು, ಸಂಘರ್ಷದ ಕೆಲವು ಕಥೆಗಳು, ಯಶೋಗಾಥೆಗಳು, ನೇಪಥ್ಯದಲ್ಲಿ ಉಳಿದಿರುವ ಭವ್ಯ ಪರಂಪರೆಗಳು, ನವ ಭಾರತದ ಭರವಸೆಗಳು, ಮಲಯ ಪರ್ವತಗಳ ಮಡಿಲಿನಿಂದ ವಿಂಧ್ಯಾಚಲದ ಅಂಗಳದವರೆಗೆ, ಬ್ರಹ್ಮಪುತ್ರ ಘಾಟಿಯಿಂದ ಹಿಮಾಲಯದ ವಿಸ್ತಾರದವರೆಗೆ ಪ್ರಧಾನಮಂತ್ರಿಗಳ ಜೊತೆ ನಡೆಯುತ್ತದೆ ಜನಮನದ ಮಾತುಕತೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ಚಾನೆಲ್ಗಳಲ್ಲಿ ಕೇಳಿ ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸಾರ ಭಾಷಣದ ನಂತರ ಮನ್ ಕಿ ಬಾತ್ನ ಪ್ರಾದೇಶಿಕ ಭಾಷೆಗಳಲ್ಲಿನ ಅನುವಾದ ಹಾಗೂ ಅದರ ಮರುಪ್ರಸಾರ ಅದೇ ದಿನ ರಾತ್ರಿ 8:00 ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಾದೇಶಿಕ ಕೇಂದ್ರಗಳಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಆಕಾಶವಾಣಿ ದೇಶದ ಜನಪ್ರಿಯ ವಾಹಿನಿಯಲ್ಲಿ ಜೂನ್ 18 ತಾರೀಕು ಭಾನುವಾರ ಬೆಳಗ್ಗೆ 11:00 ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್. ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ತಪ್ಪದೆ ಆಲಿಸಿ ಬಾನುಲಿ ನಾಟಕ ಧಾರಾವಾಹಿ ಅನುಭವದಡುಗೆಯ ಮಾಡಿ. ಇವತ್ ಕೂಡ ಹೋಟೆಲ್ ಬಾಗಿಲು ತೆರೆಯೋದಿಲ್ವಾ? ಹೋಟೆಲ್ ಬಾಗಿಲು ತೆರೆದು ಮಾಡೋದೇನು? ಸಾಮಾನ್ ತರ್ಲಿಕ್ಕೆ ಹಣ ಬೇಕಲ್ಲ. ನೀವು ಸುಮ್ಮನೆ ಮಲ್ಕೊಂಡಿದ್ರ ಆದಿತ್ತ? ಮತ್ತೇನ್ ಮಾಡ್ಬೇಕು? ಏನಾದ್ರೂ ಮಾಡಿ. ಏನ್ ಮಾಡೋದು, ಯಾರ ಹತ್ರ ಕೇಳೋದು? ಮೊನ್ನೆ ವಾಸುವಿನ ಹತ್ರ ಕೇಳಲಿಕ್ಕೆ ಹೋಗಿದ್ದೆ, 2000 ಕೊಟ್ಟು ಇನ್ ಬರಬೇಡ ಅಂದ. ಅಲ್ಲಿ ಕೂಡ ಬಿಸ್ನೆಸ್ ಇಲ್ಲ. ಬದುಕಿನ ಅನುಭವಗಳ ರಸಪಾಕ ಅನುಭವದ ಅಡುಗೆಯ ಮಾಡಿ ತಪ್ಪದೆ ಆಲಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 9:05 ಬಾನುಲಿ ನಾಟಕ ಧಾರಾವಾಹಿ ಅನುಭವದ ಅಡುಗೆಯ ಮಾಡಿ. ಜಾಗೀರ್ ವೆಂಕಟಾಪುರ ಗ್ರಾಮದ ಶರಣಪ್ಪ ಹಾಗೂ ಸಂಗಡಿಗರಿಂದ ಆಲಿಸೋಣ ದೊಡ್ಡಾಟದ ಪದಗಳನ್ನ. ಸೀತಾಪತಿ